ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸಿದ ಕಿಸಾನ್ ವಾಣಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಭದ್ರಾವತಿ ಪ್ರಸಾರ ಮಾಡುವ ಈ ಸಂಜೆಯ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30ಕ್ಕೆ ಅವಲೋಕನ, 6:51ಕ್ಕೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಮೂಡಿಬರಲಿವೆ. 7:45ಕ್ಕೆ ರಾತ್ರಿ ಕರೆಂಟ್ ಅಫೇರ್ಸ್, 9:05ಕ್ಕೆ ಸ್ನೇಹ ಭಾರತಿಯಲ್ಲಿ ಹಿಂದಿ ಕಾರ್ಯಕ್ರಮ ಮೂಡಿಬರಲಿದೆ. 9:30ಕ್ಕೆ ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾಗಝೈನ್, 10:05ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿ ಶ್ಯಾಮಪ್ರಕಾಶ್ ಅವರ ವೀಣಾವಾದನ ಕೇಳುವಿರಿ. ಇನ್ನು ರಾತ್ರಿ 10:35ಕ್ಕೆ ನಮ್ಮ ನಿಲಯದಿಂದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.